ಮೊದಲು ಸತ್ ಮಾತ್ರವಾಗಿತ್ತು. ಆ ಸತ್ತಿನಿಂದ ಜಗತ್ತು ಉಂಟಾಯಿತು. ಉಂಟಾದ ಜಗತ್ತು ವಿಕಾರಗಳಿಂದ ಕೂಡಿದೆ. ಸತ್ತಿನಲ್ಲಿ ವಿಕಾರಗಳಿಲ್ಲ. ಉಂಟಾದ ಜಗತ್ತಿನಲ್ಲಿ ನಾಮರೂಪಗಳಲ್ಲಿ ವಿಕಾರ ಇದೆ. ಆ ಸತ್ತು ವಿಕಾರರಹಿತವಾಗಿ ಇದ್ದುಕೊಂಡು ವಿಕಾರ ಸಹಿತವಾದ ನಾಮರೂಪಗಳ ಈ ಜಗತ್ತನ್ನು ಸೃಷ್ಟಿಸಿದೆ ಅಂತಂದರೆ ಇದು ಯಾರೂ ಸ್ವೀಕರಿಸಲಿಕ್ಕಾಗೋದಿಲ್ಲ. ಕಾರಣವೇನೆಂದರೆ ಸತಃ ಜನ್ಮ ನ ಸ್ಯಾತ್. ಯಾವುದು ಶಾಶ್ವತವಾಗಿ ಇದೆಯೋ ಆ ಸತ್ತಿಗೆ ಜನ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದು ಯಾವತ್ತೂ ಇದ್ದದ್ದೇ. ಅದರಿಂದ ಕೂಡ ಜನ್ಮ ಇಲ್ಲ. ಏಕೆಂದರೆ ಜನ್ಮ ಆರು ವಿಕಾರಗಳಲ್ಲಿ ಒಂದು. ಜಾಯತೆ, ಅಸ್ಥಿ, ವರ್ತತೆ, ವಿಪರಿಣಮತೆ, ವಿಪಕ್ಷೀಯತೆ, ಅಪಕ್ಷೀಯತೆ, ವಿನಶ್ಯತೆ. ಹೀಗಿದ್ದಾಗ ಹೇಗೆ ತಾನೇ ಜನ್ಮ ಸಾಧ್ಯ? ಆದರೂ ಸೃಷ್ಟಿ ಜನ್ಮಿಸಿ. ಇನ್ನು ಕಾರ್ಯಕಾರಣ ಭಾವದಿಂದ ನೋಡಿದರೆ ಜಗತ್ತು ಇದು ಕಾರ್ಯ. ಸತ್ತು ಇದು ಕಾರಣ. ಆ ಸತ್ತಿನಿಂದ ಈ ಕಾರ್ಯ ಉಂಟಾಗಿದೆ. ಮೊದಲನೇ ಸಿದ್ಧಾಂತ ಉಂಟಾಗುವ ಸಾಧ್ಯತೆಯೇ ಇಲ್ಲ. ಎರಡನೇ ಸಿದ್ಧಾಂತ ಉಂಟಾಗಿದೆ ಅಂತಂತಾದರೆ ಅದು ಕಾರ್ಯ ಅಂತಾಯಿತು. ಸತ್ತು ಕಾರಣ ಅಂತಾಯಿತು. ಈ ಸತ್ತು ಕಾರಣ ಏನಿದೆಯೋ ಇದು ಅಧಿಷ್ಠಾನ ಕಾರಣ ಆಯಿತು. ಅಧಿಷ್ಠಾನ ಕಾರಣ ಅಂತಲೇ ಇಟ್ಕೊಂಡು ಕಾರಣವು ಇದು ಕರ್ತೃ ಅಲ್ಲ. ಕಾರಣದಲ್ಲಿ ಕ್ರಿಯಾಕಾರಕ ಫಲಗಳಿಲ್ಲ ಅಥವಾ ಅವು ಇಲ್ಲದೇ ಇದ್ದಂತಹ ಈ ಸತ್ತು ಉಂಟು ಮಾಡೇ ಇಲ್ಲ ಅಂತ ಸಿದ್ಧವಾಗ್ತದೆ. ಆದರೆ ವಿಕಾರಾತ್ಮಕವಾದ ಕಾರ್ಯಮಯವಾದ ಜಗತ್ತು ಕಂಡುಬರುತ್ತದೆ, ಅನುಭವದಲ್ಲಿ ಬರುತ್ತದೆ. ಈ ಜಗತ್ತು ಹೇಗುಂಟಾಯಿತು? ಮಾಯಿಕ ಸೃಷ್ಟಿ ಅನ್ನುವುದೊಂದನ್ನು ಹೊರತುಪಡಿಸಿ ನಿಮಗೆ ಮತ್ತೆ ಇನ್ನು ಬೇರೆ ಯಾವ ಉತ್ತರವೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದು ಮಾಯಾ ಸೃಷ್ಟಿ, ಮಾಯಿಕ ಮಾಯೆಯಿಂದ ಕೂಡಿದ ಸೃಷ್ಟಿ, ಮಾಯೆಯಿಂದ ಉಂಟಾದ ಸೃಷ್ಟಿ, ಮಾಯಾಮಯವಾದ ಸೃಷ್ಟಿ. ಯಥಾ ರಜ್ಜು ಸರ್ಪ ಆಗಿಹೋದು, ಇದೆಲ್ಲ ಆಗಿಹೋಗಿದೆ. ನನಗೆ ಒಳಗಲಿ ಬರಲಿಕ್ಕೆ ಸ್ವಲ್ಪ ಜಾಗ ಮಾಡ್ಕೊಳ್ತಾ ಇದ್ದೆ. ಒಳಗೆ ಬರಬೇಕಲ್ಲ, ನಾನು ಎಲ್ಲಿಂದ ಒಳಗೆ ಬರಲಿ ಅಂತೇಳಿ ಮಾಯಾ. ಮಾಯಿಕ್. ಅನ್ಯಥಾ ಸತ್ತಿನಿಂದ ಸೃಷ್ಟಿಯಾಗುವ ಸಾಧ್ಯತೆ ಇಲ್ಲ, ಅಸತ್ತಿನಿಂದ ಸೃಷ್ಟಿಯಾಗುವ ಸಾಧ್ಯತೆ ಇಲ್ಲ. ಇದು ಸತ್ ಕಾರ್ಯವೂ ಅಲ್ಲ, ಇದು ಅಸತ್ ಕಾರ್ಯವೂ ಅಲ್ಲ. ಕಾರ್ಯ ಕಂಡು ಬರ್ತಾ ಇದೆ, ಆದ್ದರಿಂದ ಇದು ಮಾಯಿಕ. ಶಾಸ್ತ್ರಗಳು ಅನ್ವಯ ವ್ಯತಿರೇಕ ಕ್ರಮದಲ್ಲಿ ನೇತಿ ನೇತಿ ಎನ್ನುವ ಕ್ರಮದಿಂದ ಇತಿ ಅನ್ನುವುದನ್ನು ಸ್ಪಷ್ಟವಾಗ್ತದೆ. ಶಾಸ್ತ್ರದ ಆ ಕ್ರಮವನ್ನು ಶಾಸ್ತ್ರೀಯವಾಗಿ ಅನುಸರಿಸಿದಾಗ ಸೃಷ್ಟಿಕಾರ್ಯ ಆಗೇ ಇಲ್ಲ ಅನ್ನೋ ಸ್ಪಷ್ಟ. ಮಾಯಿಕ ಅಂದರೆ ಒಂದೇ, ಭ್ರಾಂತಿಜನ್ಯ ಅಂದರೆ ಒಂದೇ, ಭ್ರಮಿತ ಅಂದರೂ ಒಂದೇ, ಎಷ್ಟು ಒಂದೇ ಅರ್ಥವನ್ನು ತೋರಿಸ್ತವೆ. ಇಂತಹ ಈ ಜಗತ್ತು ಸೃಷ್ಟಿ ಈಗ ಜಿಜ್ಞಾಸದಲ್ಲಿ ಇದೆ. 176ನೇ ಭಾಷೆಗೆ ಇದು ಪೀಠಿಕೆ ಏನು ಹೇಳ್ತದೆ? ಏವಂ ಹಿ ಶ್ರುತಿವಾಕ್ಯಶತೈ ಸ ಬಾಹ್ಯಾಭ್ಯಂತರಂ ಅಜಂ ಆತ್ಮತತ್ವಂ ಅದ್ವಯಂ ನ ತತಃ ಅನ್ಯದಸ್ತಿ ಇತಿ ನಿಶ್ಚಿತಂ ಏತತ್. ಆತ್ಮನಿಗಿಂತ ಅನ್ಯತ ಬೇರೆ ಆದದ್ದು ಇನ್ನೊಂದು ಯಾವುದೂ ಇಲ್ಲ. ಇತಿ ನಿಶ್ಚಿತ. ಆತ್ಮನನ್ನು ಹೊರತುಪಡಿಸಿ ಅನ್ಯತ ಬೇರೆ ಆದದ್ದು ಇನ್ನೊಂದು ಯಾವುದೂ ಇಲ್ಲ ಅಂತ ಶ್ರುತಿಯಿಂದ ಪ್ರಸಿದ್ಧವಾಗ್ತದೆ. ಕಾರಣ ಏನು? ಆತ್ಮತತ್ವ ಅದ್ವಯಂ. ಆ ತತ್ವ ಇರೋದು ಹಾಗಿದೆ, ಅದು ಎರಡು ರಹಿತವಾದ ತತ್ವ, ಭಿನ್ನತ್ವ ರಹಿತವಾದ ತತ್ವ, ಭೇದರಹಿತವಾದ ತತ್ವ. ಅಕ್ಷತಳ ಹೆಣ್ಮಗಳ ಸ್ವಾಮಿ, ನಿಮ್ಮದು ಯಾವರು? ಹೆಡೇಕ ನನಗೆ ಈ ಪ್ರಶ್ನೆ ಎಲ್ಲರೂ ಕೇಳ್ತಾರೆ ಇಲ್ವಾ. ನಮಗೆ ಊರು ಅಂತ ಹೆಂಗಿರೋದಿಲ್ಲ, ಒಂದು ಆಫೀಸ್ ಇದೆ ಹುಬ್ಬಳ್ಳಿಯಲ್ಲಿ ಆಫೀಸ್. ಯಾವ ಮಠ? ಮಠ ಮಠ ಯಾವ ಮಠ ಇಲ್ವಾ? ಹಂಗೆ ನಮ್ಮ ಪರಂಪರೆ ಅಂತ ಮಠ. ನಾವು ಹೀಗೆ ಕರ್ನಾಟಕದಾದ್ಯಂತ ಸೇವಾ ಮಾಡ್ಕೊಂಡಿರ್ತೀವಿ. ಯಾವ ಜಾತಿಯವ್ರು ನೀವು? ಬ್ರಾಹ್ಮಣರು ಕಾಣಿಸ್ತದೆ ಇಲ್ಲಮ್ಮ. ಇಷ್ಟೊತ್ತು ಎರಡು ಜನ ಸೇರಿಬಿಟ್ಟಿತ್ತಲ್ಲಿ ಸ್ಟೇಷನ್ದು, ಅದು ಬೆಂಗಳೂರು ರೈಲ್ವೆ ಸ್ಟೇಷನ್ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಲೇಟ್ ಆಯ್ತು ನೋಡಿ ಟ್ರೈನ್. ಆಮೇಲೆ ಇಲ್ಲ ಜಾತಿ ಯಾವುದು ಇರೋದಿಲ್ಲ. ಜಾತಿ ಇದ್ದ ಸ್ವಾಮಿ ಸ್ವಾಮಿ ಅಲ್ಲ ಅಂತ ತಡ್ಕೊಳ್ಬೇಕಾಗಿಲ್ಲ. ಸುಮ್ಮನೆ ತಡ್ಕೊಂಡಿರ್ತಿದ್ದೆ ನಾನೇ. ಹಂಗೆ ಹೇಳಿದ ತಕ್ಷಣನೇ ಓಲ್ ಕ್ರೌಡ್ ಚಪ್ಪಾಳೆ ನೋಡಿ. ಯಾಕರು ಚಪ್ಪಾಳೆ ತಟ್ತೀರಿ ಅಂತ ಹೇಳಿ ಮೊದಲನೇ ಸಲ ಸ್ವಾಮೀಜಿ ಬಾಯಿಯಿಂದ ಜಾತಿರಹಿತವಾದವರೇ ಸ್ವಾಮೀಜಿ ಅನ್ನೋ ತಾನಕ್ಕೆ ನಾವು ಕೇಳಿದ್ದು. ಎಲ್ಲರೂ ಜಾತಿ ಇಟ್ಕೊಂಡೇ ಹೇಳ್ತಾರೆ. ಯಾಕೋ ಖುಷಿ ಆಗ್ತೀನಿ ಹೇಳಿದ್ಕೆ, ಆಯ್ತು ಖುಷಿ ಆದ ನಾಗರಿಕ ಪ್ರಯಾಣ ಮಾಡ್ರಿ, ನಮ್ಮ ಕಂಪಾರ್ಟ್ಮೆಂಟ್ ನಾವು ನಿಮ್ಮ ಕಂಪಾರ್ಟ್ಮೆಂಟ್ ನೀವು, ಮತ್ತೆ ಭೇಟಿಯಾಗೋಣಂತೆ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ನೀವು ಎಲ್ಲಿವರೆಗೂ ಜನ್ಮಾದಿಗಳನ್ನು ಎಲ್ಲಿವರೆಗೂ ಕಾಣ್ತೀರಿ? ಅವಿವೇಕ ಇರುವವರೆಗೂ, ಅಜ್ಞಾನ ಇರುವವರೆಗೂ ಜನ್ಮಾದಿಗಳು ಕಾಣ್ತವೆ, ಜಾತಿಗಳು ಕಾಣ್ತವೆ. ಅರ್ಥ ಏನು? ಜನ್ಮ ಮರಣ ಜಾತಿ ಎಲ್ಲವೂ ಕೂಡ ಅಜ್ಞಾನದ ಮರಿಗಳಷ್ಟೇ. ಇಲ್ಲ, ಹೇಗೆ ಅವ್ರು ಹೇಳ್ತಾರೆ, ಯಾವ ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಅದ್ವೈತ ಆತ್ಮ, ಅದ್ವಯವಾದಂತಹ ಆತ್ಮ, ಆತ್ಮತತ್ವ ಅನ್ಯತ್ ನಾಸ್ತಿ, ಇನ್ನೊಂದು ಹೊರತುಪಡಿಸಿ ಯಾವುದೂ ಇಲ್ಲವೇ ಇಲ್ಲ, ಇತಿ ನಿಶ್ಚಿತ. ಹೇಗಿದೆ ನಿಶ್ಚಯ ಆಯಿತು? ನಂಬರ್ ಒನ್, ಸಬಾಹ್ಯ ಅಭ್ಯಂತರಂ ಅಜಂ, ಅವನು ಹೊರಗಿದ್ದಾನೆ ಒಳಗಿದ್ದಾನೆ ಎಲ್ಲೆಯೂ ತುಂಬಿಕೊಂಡಿದ್ದಾನೆ, ಜನ್ಮರಹಿತನಾಗಿದ್ದಾನೆ. ಇಂತಹ ಶತೈಹಿ ಶ್ರುತಿವಾಕ್ಯೈ, ನೂರಾರು ಶ್ರುತಿವಾಕ್ಯಗಳು ಈ ಥರ ಇವೆ. ಎಷ್ಟು ವಾಕ್ಯಗಳು ಏನು ತೋರಿಸ್ತವೆ? ಅವನು ಜನ್ಮರಹಿತ, ಒಳಗೂ ಹೊರಗೂ ತುಂಬಿಕೊಂಡಿದ್ದಾನೆ, ಬಲೂನ್ನಲ್ಲಿ ಗಾಳಿ ತುಂಬಿಕೊಂಡಂತೆ ತುಂಬಿಕೊಂಡಿದ್ದಾನೆ, ಅವನು ಅದ್ವಯನಾಗಿದ್ದಾನೆ, ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲವೇ ಇಲ್ಲ ಅನ್ನುವ ಸಿದ್ಧಾಂತಕ್ಕೆ ನಾವು ಬರಬೇಕಾಗ್ತದೆ. ಇತಿ ನಿಶ್ಚಿತ. ಇದೇ ವಿಚಾರವನ್ನು ತರ್ಕದಿಂದ ಪುನಃ ಸಿದ್ಧ ಮಾಡುವ ಪ್ರಯತ್ನವನ್ನು ಮುಂದಿನ ಶ್ಲೋಕಗಳಲ್ಲಿ ಮಾಡ್ತಾರೆ. ಯುಕ್ತ್ಯಾಚ ಅಧುನಾ ಏತದೇವ ಪುನಃ ನಿರ್ಧಾರ್ಯತೆ ಇತ್ಯಾದಿ, ಪುನಃ ಮತ್ತೆ ಇದನ್ನು ನಿರ್ಧಾರ ಮಾಡಿ ನಿರ್ಧರಿಸಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. 27ನೇ ಶ್ಲೋಕ, ಸತೋ ಹಿ ಮಾಯಯಾ ಜನ್ಮ ಯುಜ್ಯತೆ ನತು ತತ್ವತಃ, ತತ್ವತೋ ಜಾಯತೆ ಯಸ್ಯ ಜಾತಂ ತಸ್ಯ ಹಿ ಜಾಯತೆ. ಸತೋ ಹಿ ಮಾಯಯಾ ಜನ್ಮ ಯುಜ್ಯತೆ ನತು ತತ್ವತಃ, ತತ್ವತೋ ಜಾಯತೆ ಯಸ್ಯ ಜಾತಂ ತಸ್ಯ ಹಿ ಜಾಯತೆ. ಸತ್ತಿನಿಂದ ಉಂಟಾದ ಜಗತ್ತು, ಸತಃ ಹಿ ಜಾಯಮಾನಂ ಜಗತ್, ಮಾಯೆಯ ಜನ್ಮ ಯುಜ್ಯತೆ. ಅಲ್ಲಿ ಅಧ್ಯಯನ ಮಾಡ್ಕೋಬೇಕು. ಸತಃ ಹಿ ಜಾತಂ ಜಗತ್ ಬ್ರಾಕೆಟ್, ಸತಃ ಹಿ ಜಾತಂ ಜಗತ್, ಜಾತಂ ಜಗತ್ ಬ್ರಾಕೆಟ್, ಅದು ಅಧ್ಯಾಹಾರ ಅಂತ. ಮಾಯಯಾ ಇವ ಜನ್ಮ ಯುಜ್ಯತೆ, ಮಾಯಾ ಮಾತ್ರದಿಂದಲೇ ಜನ್ಮವಾದೀತೆ ವಿನಃ ನ ತೂ ತತ್ವತಃ ಫಾದರ್ ಸನ್, ಮಾಯಯಾತು ಜನ್ಮ ಜಾಯತೆ, ಮಾಯಿಕವಾಗಿ ಮಾತ್ರ ಜನ್ಮವಾದೀತು. ತತ್ವತಃ ನ, ತತ್ವತಃ ಅಂದರೆ ಸತ್ಯವಾಗಿಯೋ. ಇನ್ನು ಈಗ ಯಾವ ವಾದವು ಜಿಜ್ಞಾಸದಲ್ಲಿದೆಯೋ ಈ ವಾದದ ಪ್ರಕಾರ ತತ್ವತಃ ಜಾಯತೆ, ತಾತ್ವಿಕವಾಗಿಯೂ ಅದು ಹುಟ್ಟಿದೆ ಅಂತಾಗಿದ್ದರೆ ತತ್ವತಃ ಜಾಯತೆ ಆವಾಗೇನು ಅರ್ಥ ಆಗ್ತದೆ? ಹುಟ್ಟಿದ್ದೆ ಮತ್ತು ಹುಟ್ಟಿತು, ಹುಟ್ಟಿದ್ದೆ ಮತ್ತು ಹುಟ್ಟಿತು, ಹುಟ್ಟಿದ್ದೆ ಮತ್ತು ಹುಟ್ಟಿತು ಅಂತ ಅರ್ಥ. ಹೌದಾ? ಜಾತಂ ತಸ್ಯ ಜಾಯತೆ. ಜಾತಂ ಹುಟ್ಟಿದ್ದು, ತಸ್ಯ ಜಾಯತೆ ಹುಟ್ಟಿದ್ದೇ ಮತ್ತೆ ಹುಟ್ಟುತ್ತದೆ, ಹುಟ್ಟಿದ್ದೇ ಮತ್ತೆ ಹುಟ್ಟುತ್ತದೆ. ಮೊದಲು ಹುಟ್ಟಿತ್ತ, ಮತ್ತದೇ ಹುಟ್ಟಿತು, ಮದ್ದೇನಾಗಿತ್ತು? ಉತ್ತರ ಇಲ್ಲ ನಿಮ್ಮದ್ರ. ಹುಟ್ಟಿದೆ ಅಂತ ಹೇಳಿದ್ದಾದ್ರೆ ಹುಟ್ಟಿದ್ದು ಎಕ್ಸಿಸ್ಟೆಂಟ್ ಅಂತಾಯಿತು, ಜನ್ಮಿಸಿದ್ದು ಇದೆ ಅಂತಾಯಿತು. ಹುಟ್ಟಿದೆ ಅಂತ ಹುಟ್ಟು ಅಂದ ತಕ್ಷಣನೇ ಜಾಯತೆ ಅಸ್ಥಿ. ಹುಟ್ಟಿದ್ದು ಹುಟ್ಟಿದೆ ಹುಟ್ಟಿತು ಅಂತ ಅಂದ ತಕ್ಷಣ ಇದೆ ಅಂತ ಬರ್ತದೆ. ಆಮೇಲೆ ಮತ್ತೇನಾಯ್ತು? ಹುಟ್ಟಿತು, ಇದೆ ಅಲ್ವ ಮತ್ತೆ ಹುಟ್ಟಿತದು. ಹಂಗೆ ಉತ್ತರ ಏನಿದು? ಅದಕ್ಕೆ ಜಾತಂ ತಸ್ಯಹಿ ಜಾಯತೆ, ಯಾವ್ದು ಹುಟ್ಟಿತೋ ಅದೇ ಮತ್ತೆ ಹುಟ್ಟಿತು. ಭಾಷ್ಯ ತತ್ರ ಏತಸ್ಯಾದ ಸದಾ ಅಗ್ರಾಹ್ಯಮೇವ ಚೇತ ಅಸದೇವ ಆತ್ಮತತ್ವಂ ಇತಿ. ಈ ಮುಂಚಿತವಾಗಿ ನೀವು ಹೇಳಿದಿರಿ ಇದು ಅಗ್ರಾಹ್ಯ, ವಿಕಾರಗಳಿಂದ ಸಹಿತವಾಗಿ ಗ್ರಹಿಸಲು ಬರುವುದಿಲ್ಲ. ವಿಕಾರಗಳಿಂದ ಸಹಿತವಾಗಿ ಅಂದ್ರೇನು? ಜನ್ಮ ಸಹಿತವಾಗಿ, ಅಸ್ಥಿ ವರ್ಧತೆ ಎಲ್ಲ ಇವೆ ಅಲ್ವೋ, ಆ ಮೂಲಕವಾಗಿ ಇದನ್ನು ಇದೆ ಅಂತ ಗ್ರಹಿಸ್ಲಿಕ್ಕೆ ಬರೋದಿಲ್ಲ. ಅಗ್ರಾಹ್ಯಂ ಇಲ್ಲೆಲ್ಲ ನಾವು ವಿಕಾರ ಸಹಿತವಂತ ಅನೇಕ ವಿಷಯಗಳನ್ನ ನಾವು ಗುರುತಿಸ್ತೇವೆ, ಇದಕ್ಕೆ ವಿಕಾರಗಳಿಲ್ಲಲ್ಲ. ಆತ್ಮ ಹೂವು, ಹೂವು ಅರಳಿದೆ, ಅರಳಿದ ಹೂವು ಇದೆ, ಹೂವು ಬಾಡಿದೆ, ಇಷ್ಟು ವಿಕಾರಗಳನ್ನು ಸಹಿತವಾಗಿ ನಾವೊಂದು ವಸ್ತುವಿನ ಇರುವಿಕೆಯನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ಯಾಕೆಂದರೆ ಆ ಹೂವಿಗೆ ಇಷ್ಟು ವಿಕಾರಗಳಿವೆ. ಆತ್ಮನಿಗೆ ವಿಕಾರಗಳೇ ಇಲ್ಲ ಅಂದಮೇಲೆ ಆತ್ಮನು ಇದಾನೆ ಅಂತ ಗುರುತಿಸೋದು ಹೇಗೆ? ವಾದ. ಏನು ಹೇಳಿ ಬಯಸ್ತೀಪ್ಪ? ಆತ್ಮ ಅಗ್ರಾಹ್ಯಂ ಡಿಸೈಡ್ ಅನ್ಟಚಬಲ್, ಆತ್ಮ ಅಸ್ಪೃಶ್ಯ, ಆತ್ಮನನ್ನು ಯಾರೂ ಕೂಡ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಅಗ್ರಾಹ್ಯಮೇವ ಚೇತ ಆಯ್ತು ಬಿಡಪ್ಪ, ಹಾಗೆ ಅನ್ಕೋ. ಯಾವುದು ಅಗ್ರಾಹ್ಯವೋ ಅದು ಅಸತ್ ಇಲ್ಲ. ಬಂಜಪುತ್ರನ ಗ್ರಹಿಸ್ರಿ, ಆರಡಿನ ಆರು ಕಾಲ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅವ ಇಲ್ಲೇ ಇಲ್ಲ. ಆತ್ಮ ಅಗ್ರಾಹ್ಯಂ ಚೇತ ಆತ್ಮ ಅಸದೇವ ಸಿದ್ಧಾಂತ. ಯಾರ ಸಿದ್ಧಾಂತ? ವಾದಿಯ ಸಿದ್ಧಾಂತ. ಆತ್ಮನು ಅಗ್ರಾಹ್ಯವಾಗಿದ್ದರೆ ಆತ್ಮನು ಇದಾನೆ ಅಂತ ಸಿದ್ಧ ಆಗೋದೇ ಇಲ್ಲ. ಏನು ಅಸದೇವ ಆತ್ಮತತ್ವ ಅಸದೇವ? ಏನೋ ಹೋಗಲಿ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಕೊಡೋಣ ಅಂತಂದರೆ, ಇವನು ನಂದೇ ಟ್ರ್ಯಾಕು ಬೇರೆ ಕಡೆ ತುಂಡು ಹೋಗ್ತಾ ಇದ್ದಾನೆ. ಓಯ್ ಓಯ್ ಓಯ್ ಓಯ್ ತಡ್ಕೋ ತಡ್ಕೋ ತತ್ನ ನಮ್ಮ ಡೈಲಾಗ್ಗಳು ನೋಡಿ. ಕಾರ್ಯಗ್ರಹಣಾತ್ ಹಾಗಲ್ಲಪ್ಪ, ಸತ್ತು ಅಗ್ರಾಹ್ಯಂ, ಅದು ಸತ್ತಿನ ಕಾರ್ಯ ಗ್ರಾಹ್ಯಂ. ಕಾರಣವೂ ಅಗ್ರಾಹ್ಯ, ಕಾರ್ಯ ಗ್ರಾಹ್ಯ, ನಾಮರೂಪಗಳು ಗ್ರಾಹ್ಯ. ನಮ್ಮ ಗ್ರಹದೇವಿ ಏತಸ್ಮಾತ್ ಜಾಯತೆ ಆಕಾಶ, ಏತಸ್ಮಾತ್ ಜಾಯತೆ ಆತ್ಮನಃ ಜಾಯತೆ ಆಕಾಶ, ಹುಟ್ಕೊಂತು ಈ ಆತ್ಮನಿಂದಲೇ ಆಕಾಶ ಹುಟ್ಕೊಂತು. ಯಾವ ಆತ್ಮ? ಇಲ್ಲದೇ ಇದ್ದ ಆತ್ಮ ಅಲ್ಲ, ಸತ್ ಇದ್ದ ಆತ್ಮ. ಹಾಗಾದರೆ ಆಕಾಶಾತ್ ವಾಯು, ಎಷ್ಟು ವಿಕಾರಾತ್ಮಕವಾದ ಜಗತ್ತು, ಇದು ಕಾರ್ಯ. ಆತ್ಮ ಕಾರಣ, ಫೈನಲೇ ಅಧಿಷ್ಠಾನ ಆತ್ಮನೇ. ಕಾರ್ಯ ಮೂಲಕವಾಗಿಯೇ ನಾವು ಜಗತ್ತನ್ನು ಗುರುತಿಸ್ತೀವಿ. ಸೂರ್ಯನ ಹಗಲು ರಾತ್ರಿಗಳು ಅರ್ಥಾತ್ ಬೆಳಕು ಕತ್ತಲೆಗಳು ಸೂರ್ಯನ ವಿಕಾರಗಳಾಗಿದ್ದರೂ ಕೂಡ ಆ ವಿಕಾರಗಳೇ ಇಲ್ಲದೆ ಹೋದಲ್ಲಿ ಸೂರ್ಯನ ಇರುವಿಕೆಯನ್ನು ಗುರುತಿಸೋದೇ ಸಾಧ್ಯ. ಏನನ್ನಾದರೂ ಇದೆ ಅಂತ ಗುರುತಿಸಬೇಕಾದ್ರೆ ಅದಕ್ಕೆ ವಿಕಾರಗಳು ಇರಬೇಕು. ಹೀಗಾಗಿ ಕಾರ್ಯಮಯವಾದ ಈ ಜಗತ್ತು ಕಾರ್ಯದ ಮೂಲಕವಾಗಿ ಗ್ರಹಣಾತ್ ಕಾರ್ಯದ ಮೂಲಕವಾಗಿ ಗ್ರಹಣಾತ್ ಗ್ರಹಿಸಲು ಬರುತ್ತದೆ. ಯಥಾ ಸತಃ ಮಾಯಾವಿನಃ ಮಾಯಯಾ ಜನ್ಮ ಕಾರ್ಯಂ ಏವಂ ಜಗತಃ ಜನ್ಮ ಕಾರ್ಯಂ ಗೃಹ್ಯಮಾಣಂ ಮಾಯಾವಿನಮಿವ ಪರಮಾರ್ಥ ಸಂತಂ ಆತ್ಮಾನಂ ಜಗಜ್ಜನ್ಮ ಮಾಯಾಸ್ಪದಂ ಅವಗಮಯತಿ. ಮಾಯೆಗೆ ಜಿಜ್ಞಾಸದಲ್ಲಿ ನೀವು ಆಸ್ಪದ ಮಾಡಿಕೊಡದೆ ಹೋದರೆ ಸೃಷ್ಟಿಯ ವಿಚಾರವಾಗಿ ತರ್ಕಬದ್ಧವಾಗಿ ಯಾವ ಸಿದ್ಧಾಂತಕ್ಕೂ ಬರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲವೂ ಮಾಯಾ, ಇನ್ನೂ ನಿಮ್ಮ ಚಿಂತನಾ ಮಾರ್ಗ ಕ್ಲಿಷ್ಟವೇ ಆದೀತು ವಿನಃ ಮಾಯೆಗೆ ಮೊದಲು ಅವಕಾಶ ಕೊಟ್ಟಿದೆ. ಮಾಯೆಗೆ ಅವಕಾಶ ಕೊಟ್ಟರೆ ಒಂದು ತೂಕ ಚಿಂತನೆ ಹಗರಾಗ್ತದೆ. ಬಿಕಾಸ್ ಶಿ ಈಸ್ ದಿ ಓನ್ಲಿ ಮಾಯಾ ಹೂ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಉಳಿದವ್ರು ಯಾರೂ ಸಾಲ್ವ್ ಮಾಡೋದಿಲ್ಲ. ಮಾಯೆಗೆ ಅವಕಾಶ ಕೊಡಿ, ಯಾಕೆ ಅಷ್ಟು ಅಹಂಕಾರ ನಿಮಗೆ? ಕೊಡಬಾರ್ದು ಅನ್ನೋ ಹಠ ಹೇಗದಕ್ಕೆ? ಬರಲಿ, ಅಡುಗೆ ಮನೆಯಾಗ ಮಾತ್ರ ಇದ್ದರೂ ಈಗ ಹೊರಗೂ ಬರ್ತಾರೆ, ಬರಲಿ, ಎಲ್ಲೆಲ್ಲಿ ಬರ್ತಾರೆ ಬರಲಿ, ಬಂದಷ್ಟು ಒಳ್ಳೇದು, ನಾವು ರಿಲ್ಯಾಕ್ಸ್ ಆಗಿರ್ತೀವಿ. ಬಟ್ಟೆ ಹೋಗಿಯವರು ಹೋಗಿರ್ತಾರೆ, ಅಡುಗೆ ಮಾಡೋರು ಮಾಡ್ತಾರೆ, ಐರನ್ ಮಾಡೋರು ಮಾಡ್ತಾರೆ. ನೀವು ಮಾಯೆಗೆ ಪ್ರವೇಶ ಕೊಡಲಿಲ್ಲ ಅಂತಂದರೆ ಬಟ್ಟೆ ಯಾರು ಒಗಿಬೇಕು, ಐರನ್ ಯಾರು ಮಾಡ್ಕೋಬೇಕು, ಅಡುಗೆ ಯಾರು ಮಾಡ್ಕೋಬೇಕು, ಕಸ ಯಾರು ಗುಡಿಸ್ಬೇಕು, ಸ್ವಚ್ಛ ಯಾರು ಇಡಬೇಕು? ಒಂದು ಸುಮ್ಮ ಅಂದ್ಬಿಡ್ರಿ, ವಾ ಮಾಯಾ ನಿನ್ನ ಮಹಾತ್ಮನೇ ಮಹಾತ್ಮೆ ನೋಡ. ಹಂಗೆ ಎಲ್ಲ ರೀತಿಯಿಂದಲೂ ಕೂಡ ಯಶಸ್ಸು ಕೀರ್ತಿ ಐಶ್ವರ್ಯ ಬಂದುಬಿಡ್ತದೆ. ನೋಡು, ಮಾಯಾವಿನಃ ಮಾಯೆಯ ಜನ್ಮ ಕಾರ್ಯಂ. ಅದನ್ನ ಹೇಳ್ತಾರೆ, ಮಾಯಾವಿಯ ಜನ್ಮ ಮಾಯಾ ಜನ್ಮ. ಹಂಗದ ಮಾಯಾವಿಯ ಜನ್ಮ ಮಾಯಾ ಜನ್ಮ. ಮಾಯಾವಿಯಿಂದ ಉಂಟಾದಂತಹ ಜನ್ಮ ವಿಕಾರ ಅದು ಮಾಯಾ. ಮಾಯಾವಿನಃ ಜನ್ಮ ಮಾಯೆಯ ಕಾರ್ಯಂ, ಅದು ಮಾಯೆಯಿಂದ ಅಂತ ಕಾರ್ಯ. ಅದೇನದು? ಇವಂ ಜಗತಃ ಜನ್ಮ. ಈ ಪ್ರಕಾರವಾಗಿ ಜಗತ್ತಿನ ಜನ್ಮ ಏನವ? ಜಗತ್ತಿನ ಜನ್ಮ ಮಾಯಾ ಕಾರ್ಯಂ. ಯಾರಿಂದ ಮಾಡಲ್ಪಟ್ಟದ್ದು? ಮಾಯಾವಿನಮಿವ, ಮಾಯಾವಿಯಿಂದ ಮಾಡಲ್ಪಟ್ಟದ್ದು. ಪರಮಾರ್ಥ ಸಂತಂ ಆತ್ಮಾನಂ, ಅವನು ಸ್ವತಃ ತಾನು ಪಾರಮಾರ್ಥಿಕವಾಗಿ ಆತ್ಮನೇ ಆಗಿ ಇದ್ದುಕೊಂಡು, ಐ ರಿಪೀಟ್, ಅವನು ಸ್ವತಃ ತಾನು ಪಾರಮಾರ್ಥಿಕವೇ ಆಗಿದ್ದುಕೊಂಡು, ಪರಮಾರ್ಥ ಸಂತಂ ಆತ್ಮಾನಂ, ಜಗಜ್ಜನ್ಮ ಜಗತ್ತಿನ ಜನ್ಮವನ್ನು ಮಾಯಾ ಆಸ್ಪದಂ ಅವಗಮಯತಿ. ಮಾಯಾ ಆಸ್ಪದಂ, ಮಾಯೆಯಿಂದ ಆಸ್ಪದ ಮಾಡಿಕೊಳ್ಳಲ್ಪಟ್ಟಿದೆ. ಇದು ಮಾಯಾಸ್ಪದ. ನಾಮರೂಪ ಯಾಕೆ ಪ್ರವೇಶ ಆಯಿತು? ಮಾಯಾಸ್ಪದ. ಘಟ ಮಾಯಾಸ್ಪದ, ಆಸ್ಪದ ಮಾಡಿಕೊಡ್ತದೆ ಮಾಯಾ. ಆಸ್ಪದ ಅಂದ್ರೇನು? ಅವಕಾಶ. ಮಾಯೆಯು ಅವಕಾಶ ಮಾಡಿಕೊಡ್ತದೆ. ಏನಕ್ಕೆ ಅವಕಾಶ ಮಾಡಿಕೊಡ್ತದೆ? ನಾಮರೂಪಗಳು ಪ್ರವೇಶ ಆಗಲಿಕ್ಕೆ. ಹಾ, ಮಾಯಾ ಆಸ್ಪದಂ ಅವಗಮಯತಿ ಎಂದು ಜನ ತಿಳಿದುಕೊಳ್ಳುತ್ತಾರೆ. ಜ್ಞಾನಿಗಳು ಜ್ಞಾನಿಗಳು ಹಾಗೆ ತಿಳಿದಿದ್ದಾರೆ. ಯಸ್ಮಾತ್ ಸತಃ ಹಿ ವಿದ್ಯಮಾನಾತ್ ಕಾರಣಾತ್ ಮಾಯಾ ನಿರ್ಮಿತಸ್ಯ ಹಸ್ತಿ ಆದಿ ಕಾರ್ಯಸ್ಯ ಇವ ಜಗಜ್ಜನ್ಮ ಯುಜ್ಯತೆ. ಇಷ್ಟು ವಿಷಯಗಳನ್ನು ತಿಳಿದ ನಂತರ ವಿದ್ಯಮಾನಾತ್ ಸಿದ್ಧಾಂತಕ್ಕೆ ನಾವು ಬರಬಹುದೀಗ. ಏನು ಸಿದ್ಧಾಂತ? ಕಾರಣಾತ್ ಮಾಯೆಯ ನಿರ್ಮಿತಸ್ಯ ಹಸ್ತಿ ಆದಿ ಕಾರ್ಯಸ್ಯ. ಇವನು ಐಂದ್ರಜಾಲಿಕ, ಅವನು ದಪ್ಪ ಹಗ್ಗ ಹೊತ್ಕೊಂಡ್ಬರ್ತಾನೆ, ಬೇಕು ಅಂತ ಅದನ್ನು ಎಸೀತ. ಎಸೆದಾಗ ಅದು ಸುರುಳಿ ಸುತ್ತಕೊಂಡು ಹಿಂಗೆ ನಿಂದ. ಇದಕ್ಕೇನಂತ? ಅದಕ್ಕೆ ರೂಪ್ ಸ್ನೇಕ್ ಮ್ಯಾಜಿಷಿಯನ್ ಅಂತ. ಹಾಂ, ರೂಪ್ ಸ್ನೇಕ್ ಮ್ಯಾಜಿಷಿಯನ್. ಇದು ಭಾರತ ದೇಶದಲ್ಲಿ ಇತ್ತು ಇದು ವಿದ್ಯೆ. ಅದನ್ನು ಸೇದು ಹಗ್ಗ, ಸೇದು ಹಗ್ಗ, ಬಾವಿಯಿಂದ ನೀರು ಸೇರ್ತಾರೋ ಹಗ್ಗ, ಅವ ಹೆಸರು ಬಿಟ್ಟ. ಹೆಸರುಕೊಳ್ಳೋದು ಏನಾಗುತ್ತೆ? ಹೀಗೆ ನಿಂತ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಡ್ತು. ಇವನು ಅದನ್ನ ಹಿಡ್ಕೊಂಡು ಮೇಲೆ ಹತ್ತುತ್ತಾನೆ ಕೈಯಲ್ಲಿ ಖಡ್ಗ. ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ಹೋಗ್ತಾನೆ, ಅಲ್ಲಿ ಯುದ್ಧ ಮಾಡ್ತಾನೆ. ಸ್ವಲ್ಪ ಕೇಳಿಸ್ತದ ಛಳಫಳ ಛಳಫಳ ಖಡ್ಗಗಳು ವರಸೆಗಳು. ಇವನು ತುಂಡು ತುಂಡಾಗಿ ಕೆಳಗ್ಬೀಳ್ತಾನೆ, ಕಾಲು ತುಂಡು ಕೈ ತುಂಡು. ಆನಂತರ ಚಟ್ ಅಂತ ಎದ್ದು ನಿಂತ್ಕೊಂಡು ನಡ್ಕೋತ ಬರ್ತಾನೆ. ಇದಿಷ್ಟು ಒಂದೇ ಒಂದು ಶಬ್ದದಲ್ಲಿ ದೇಖೋ ಅಂದ. ಅಷ್ಟರೊಳಗೆ ಅವ ಏನು ಅಂದ್ಕೊಂಡಿದ್ನೋ ಅದನ್ನು ನೋಡ್ಲಿಕ್ಕೆ ಶುರು ಮಾಡಿದ. ಮನೋವಿಕಲ್ಪ, ಇದು ಮಾಯ. ಅವನು ಮಾತ್ರ ಇದನ್ನು ಮಾಡ್ತಾನೆ, ಅಂತ ನಿಮಗೆ ಕಾಣಿಸ್ತಿರ್ತದೆ. ಅವನೇ ಏನೂ ಮಾಡಿರೋದಿಲ್ಲ, ಅವನ ಮೇಲೂ ಹತ್ತಿರದಿಲ್ಲ, ಅದು ಹಾವು ಕೂಡ ಆಗಿರುವುದಿಲ್ಲ. ಅಲ್ಲಿ ಯುದ್ಧ ಆಗೇ ಇಲ್ಲ ಅದ ಮೇಲೆ. ಇದಿಷ್ಟು ಏನಿದು ಮಾಯಿಕ ಪೂಜ ಸ್ವಾಮೀಜಿ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ ನೋಡಿ, ಹೇಳ್ತಿದ್ರು ಬರಲೇ ಇಲ್ಲ. ಹೇಳ್ತಾರೆ ಪೂಜ ಸ್ವಾಮೀಜಿ ಹೇಳ್ತಾರೆ, ಇದು ರೂಪ್ ಸ್ನೇಕ್ ಮ್ಯೂಜಿಷಿಯನ್ಸು ಹೋಲ್ ವರ್ಲ್ಡ್ನಲ್ಲಿ ಭಾರತದಲ್ಲಿ ಮಾತ್ರ ಇದ್ರು. ಈ ವಿದ್ಯೆ ಹೋಗ್ಬಿಡ್ತೀವಿ ಈಗಿಲ್ಲ ಅಂತ. ಆದರೆ ಇವರ ಅಪ್ಪನಂತ ಮ್ಯೂಜಿಷಿಯನ್ಸ್ ಇದ್ದಾರೆ. ಅಯ್ಯೋ ರಾಮ, ಭೂತ ದೆವ್ವ ಪಿಶಾಚಿ ಸ್ಪಿರಿಟು ಎಲ್ಲ ಮೀರಿದ ಮಾಯಾವಿಗಳು. ಈ ಲೆಕ್ಕಾಚಾರದಲ್ಲಿ ಯಾವುದು ಬರುದು ಅಂತೋರಿದ್ದ. ಇಲ್ಲಿ ಪೆಟ್ಟಿಗೆಯಲ್ಲಿ ಹಾಕಿ ಇಲ್ಲಿ ತುಂಡು ತುಂಡು ಮಾಡಿ ಆ ಮೂರು ತುಂಡುಗಳನ್ನು ತೆಗೆದು ಹೊರಗಿಟ್ಟು ಅದನ್ನು ಗುಣಿ ಚೀಲದ ಹಾಕಿ ಅದಕ್ಕೆ ಹಗ್ಗ ಕಟ್ಟಿ ಆ ಹಗ್ಗಕ್ಕೆ ಲಾಕ್ ಹಾಕಿ ಎಲ್ಲ ಮಾಡಿ ಅವ ಅವ ಹೊರಗೆ ಕಾರಣಾಗೆ ಕೂತ್ಕೊಂಡ ಇವ್ರು ಎಂಥ ಮಾಯಾವಿಗಳು. ಅವು ಯಾರ ಕೈಯಲ್ಲಿ ಆ ಕೋಲಿದೆ ಅವ್ರು ಮಾತ್ರ ಮಾಯವಶ ಆಗಿರುವುದಿಲ್ಲ, ಉಳಿದವ್ರು ಎಲ್ಲರೂ ಕೂಡ ದೇಖೋ ಅಂದಾಗ ಮಾಯಾವಶ ಆಗಿಬಿಟ್ರು. ಮಾಯಾ ಜನ್ಮ ಅಂದ್ರೆ ಹೀಗಿರ್ತದೆ, ಯಾಕೆ ಏನು ಹೇಗೆ ಇದು ಹೆಂಗಾಯಿತು ಯಾವ ಪ್ರಶ್ನೆಗಳನ್ನು ಕೇಳಬಾರ್ದೆ. ಕಾರ್ಯ ನೋಡು, ಕಾರ್ಯ ಆಗ್ಯದೋ ಇಲ್ಲೋ ಚುಪ್ ಚಾಪ್ ಬಾಯಿ ಮುಚ್ಚೋ ಸುಮ್ಮನೆ. ನಾವು ಜಿಜ್ಞಾಸ ಮಾಡ್ತಾ ಇರೋದು ಕಾರ್ಯವನ್ನು ನೋಡಿಯೇ ನಾವು ಜಿಜ್ಞಾಸ ಮಾಡ್ತಾ ಇದ್ದ. ಕಾರ್ಯವನ್ನು ನೋಡದೆ ಹೋಗಿದ್ದರೆ ನಾವು ಹೇಳ್ತಿದ್ವಿ ಸದೇವ ಆಸೀತ, ನಾವು ಹೇಳ್ತೇವೆ ಸತ್ ಮಾತ್ರ ಇತ್ತು ಅಂತಲೇ ಹೇಳ್ತೀವಿ. ಆದರೆ ಕಾರ್ಯದ ವಶ ಆಗಿಬಿಟ್ಟೆ, ಬರೀ ಕಾರ್ಯ ನೋಡ್ತಾ ಇಲ್ಲ ಕಾರ್ಯದ ವಶ ಆಗಿಬಿಟ್ಟೆ ನಾವು. ಹೀಗಾಗಿ ಸ್ವತಃ ಮಾಯಾ ವಿನಃ ಮಾಯೆಯ ಜನ್ಮ ಕಾರ್ಯಂ ಏವಂ ಜಗತಃ ಜನ್ಮ ಕಾರ್ಯಂ ಗೃಹ್ಯಮಾಣಂ, ಜಗತಃ ಕಾರ್ಯಂ ಗೃಹ್ಯಮಾಣಂ, ಜಗತ್ತಿನ ಈ ಕಾರ್ಯ ಜನ್ಮ ಇತ್ಯಾದಿ ಕಾರ್ಯಗಳು ಕಂಡು ಬರ್ತಾ ಇವೆ. ಪರಮಾರ್ಥ ಸಂತಂ ಆತ್ಮಾನಂ ಜಗಜ್ಜನ್ಮ ಮಾಯಾಸ್ಪದಂ ಅವಗಮ್ಯತಿ. ಯಸ್ಮಾತ್ ಸತಃ ಹಿ ವಿದ್ಯಮಾನಾತ್ ಕಾರಣಾತ್ ಮಾಯಾ ನಿರ್ಮಿತಸ್ಯ ಅಸ್ತ್ಯಾದಿ ಕಾರ್ಯಸ್ಯೈವ ಜಗಜ್ಜನ್ಮ ಯುಜ್ಯತೆ. ಆನೆ ಇತ್ಯಾದಿ ಕಾರ್ಯಗಳು, ಮತ್ತೆ ನೀವು ಅದೇ ಮಾಯಾವಿಯ ಉದಾಹರಣೆ ತಗೋಬೇಕು. ಐಂದ್ರಜಾಲಿಕ, ಐಂದ್ರಜಾಲಿಕನ ಉದಾಹರಣೆ, ಜಾದುಗಾರನ ಉದಾಹರಣೆ ತಗೋಬೇಕು. ಅಲ್ಲಿ ಏನಾಗಿದೆ, ಹಸ್ತಿ ಆದಿ ಕಾರ್ಯ ಆನೆ ಇತ್ಯಾದಿ ಕಾರ್ಯಗಳು ಹುಟ್ಟಿಕೊಂಡಿವೆ. ಜನ್ಮ ಯುಜ್ಯತೆ ಹೇಗೋ ಹಾಗೆ ಜಗತ್ ಜನ್ಮ ಯುಜ್ಯತೆ, ಜಗತ್ತಿನ ಜನ್ಮವೂ ಆಗಿದೆ. ಆ ಮಾಯಾವಿ ಮತ್ತು ಮಾಯೆಯ ಅಧೀನದಲ್ಲಿ ನಾಮರೂಪಗಳ ಆ ಎಲ್ಲವೂ ಹೀಗೆ ಆನೆ ಹಾವು ಇತ್ಯಾದಿಗಳು ಹುಟ್ಟಿಕೊಳ್ಳುವ ಹಾಗೆಯೇ ಅದೇ ಒಂದು ಉದಾಹರಣೆಯಂತೆ ಏನಾಗಿದೆ, ಜಗಜ್ಜನ್ಮ ಯುಜ್ಯತೆ, ನಾಮರೂಪಗಳ ಈ ಜಗತ್ತು ಜನ್ಮಿಸಿದೆ. ನ ಅಸತಃ ಕಾರಣಾತ್ ನ ತೂ ತತ್ವತಃ ಇವ ಆತ್ಮನಃ ಜನ್ಮ ಯುಜ್ಯತೆ. ಅಸತ್ತಿನದಂತೂ ಸಾಧ್ಯವೇ ಇಲ್ಲ. ಈ ಹುಟ್ಟಿಗೆ ಅಸತ್ ಕಾರಣವೂ ಆಗಲಿಕ್ಕೆ ಸಾಧ್ಯವಿಲ್ಲ. ಅಸತ್ ಅಂತಂದರೆ ಇಲ್ಲವೇ ಇಲ್ಲವಾದದ್ದು ಸುಳ್ಳು ಅಂತ ಅರ್ಥ ಅಲ್ಲ. ಅಸತ್ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಏನು ಇಲ್ಲವೇ ಇಲ್ಲ, ಟೋಟಲ್ ನಾನ್ ಎಕ್ಸಿಸ್ಟೆಂಟ್. ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ಉಂಟಾಗುವ ಸಾಧ್ಯತೆ ಇಲ್ಲ. ಇಲ್ಲ ಸರ್, ಅದು ಇಲ್ಲವೇ ಇಲ್ಲ ಅಂತ ನಾವು ಹೇಳೋದಿಲ್ಲ, ಹೇಳ್ತೇವೆ ಅದು ಇದೆ. ಅದು ಇದ್ದರೂ ಅದರಿಂದ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ತತ್ವತಃ ನ ಜಾಯತೆ. ಏನು ತತ್ವತಃ ನ ಜಾಯತೆ? ಇದ್ದದ್ದು ಮತ್ತೆ ಹುಟ್ಟಿತು ಅಂತ ಹೇಳೋದು ತಪ್ಪಾಗ್ತದೆ. ಇಲ್ಲದ್ದರಿಂದ ಹುಟ್ಟೋದಿಲ್ಲ, ಹಾಂ ಮುಂದೆ ಇದ್ದದ್ದರಿಂದಲೂ ಹುಟ್ಟುವುದಿಲ್ಲ. ಮತ್ತು ಹುಟ್ಟಾಗಿದೆಯಲ್ಲೋ ಮಾಯಿಕ ಒಂದು ಮಾಯಾ ಕ್ಯಾನ್ ಅಟೆಂಟಿವ್ ಪ್ರಾಬ್ಲಮ್. 178 ಅಥವಾ ಸ್ವತಃ ವಿದ್ಯಮಾನಸ್ಯ ವಸ್ತುನಃ ರಜ್ವಾದಿಹಿ ಸರ್ಪಾದಿವತ್ ಮಾಯಯಾ ಜನ್ಮಯುಜ್ಯತಿ ನ ತು ತತ್ವತಃ ಯಥಾ ತಥಾ ಅಗ್ರಾಹ್ಯಸ್ಯಾಪಿ ಸತಃ ಇವ ಆತ್ಮನಃ ರಜ್ಜುಸರ್ಪವತ್ ಜಗದ್ರೂಪೇಣ ಮಾಯಯಾ ಜನ್ಮಯುಜ್ಯತೆ ನ ತು ತತ್ವತಃ ಇವ ಅಜಸ್ಯ ಆತ್ಮನಃ ಜನ್ಮ. ಅಥವಾ ಅದು ಕನ್ಫರ್ಮ್ ಮಾಡ್ತಾರೆ ಇಲ್ಲಿ, ಅಥವಾ ಅಂದರೆ ಬೇರೆ ಏನೋ ಅರ್ಥ ಹೇಳ್ತಾರಂತಲ್ಲ, ಅದೇ ಸಿದ್ಧಾಂತವನ್ನು ರೀಕನ್ಫರ್ಮೇಷನ್ ಮಾಡ್ತಾರೆ. ಸತಃ ವಿದ್ಯಮಾನಸ್ಯ ವಸ್ತುನಃ ಯಾವುದು ನಿಜವಾಗಿಯೂ ಇದ್ದುಕೊಂಡಿರುವಂಥ ವಸ್ತು ಆಗಿದೆಯೋ, ಯಾವುದು ಹಗ್ಗ ಅಂತ ಇಟ್ಕೊಳ್ರಿ. ಸ್ವತಃ ವಿದ್ಯಮಾನಸ್ಯ ವಸ್ತುನಃ ರಜ್ಜು ಆದೇ. ಈ ರಜ್ಜುವಿನಲ್ಲಿ ಪಾರಮಾರ್ಥಿಕವಾಗಿ ಅದು ಜಡವಾದ ಇದ್ದದ್ದು ಜಡವಾದ ಯಾವುದು ಹಗ್ಗ. ಅಲ್ಲಿ ಸರ್ಪ ಹುಟ್ಟಿಕೊಂಡಿದೆ ಅಂತಂದರೆ ಅದಕ್ಕೆ ಒಂದೇ ಅರ್ಥ, ಮಾಯೆಯ ಜನ್ಮ. ಅಲ್ಲಿ ನೋಡಿ, ಮಾಯೆಯ ಜನ್ಮ ಯುಜ್ಯತೆ ನ ತು ತತ್ವತಃ ಅಂದ್ರೇನು, ಹಗ್ಗದಿಂದ ಹಾವು ಕೂತ್ಕೊಳ್ಳಿಲ್ಲ. ಹಗ್ಗವನ್ನು ಕಂಡವನಿಗೆ ಹಾವಿಲ್ಲವೇ ಇಲ್ಲ, ಹಾವನ್ನು ಕಂಡವನಿಗೆ ಹಾವೇ ಇರೋದು. ಹಗ್ಗ ಸಿದ್ಧ ಗೊತ್ತಿಲ್ಲ, ಹಗ್ಗಗಿಲ್ಲ ಅನ್ನೋದು ಗೊತ್ತಿಲ್ಲ ಅವನಿಗೆ. ಹಾವನ್ನು ಕಂಡವನಿಗೆ ಹಾವೇ ಇದೆ, ಸಂಸಾರ ಕಂಡವನಿಗೆ ಸಂಸಾರವೇ. ಏನು ಮಾಡಲಿಕ್ಕದು? ಮಾಯೆಯ ಜನ್ಮ ಯುಜ್ಯತೆ ನ ತು ತತ್ವತಃ ತಾತ್ವಿಕವಾಗಿ ಸಾಧ್ಯವೇ ಇಲ್ಲ. ಹೇಗೋ ಹಾಗೆ ಯಥಾತಥ ಅಗ್ರಹಸ್ಯಾಪಿ ಆತ್ಮನು ಅಗ್ರಾಹ್ಯನಾಗಿದ್ದರೂ ಕೂಡ, ಸತಯೇವ ಆತ್ಮನು ಅಗ್ರಾಹ್ಯವಾಗಿದ್ದರೂ ಕೂಡ, ಆತ್ಮನಃ ರಜ್ಜು ಸರ್ಪವತ್ ರಜ್ಜುವಿನ ಸರ್ಪದಂತೆ ಜಗದ್ರೂಪೇಣ ಮಾಯೆಯ ಜನ್ಮ ಯುಜ್ಯತೆ ಮಾಯಿಕವಾಗಿ ಜಗತ್ತು ಅನ್ನಂತ ಹುಟ್ಟಿಕೊಂಡಿದೆ. ನ ತು ತತ್ವತಃ ತಾತ್ವಿಕವಾಗಿ ಹುಟ್ಟಿಕೊಂಡಿಲ್ಲ, ಅಜಸ್ಯ ಆತ್ಮನಃ ಜನ್ಮ. ಈ ಪ್ರಕಾರವಾಗಿ ಆತ್ಮನಃ ಜನ್ಮ, ಆತ್ಮನ ಜನ್ಮವು ಯಾವುದನ್ನು ನಾವು ಈ ಕಾರ್ಯ ಜಗತ್ತು ಅಂತ ಕರಿತೀವಿ, ಇದೇನಿದೆಯೋ ಇದು ಮಾಯಿಕ. ಮಾಯೆಯ ಜನ್ಮ ಇದ್ದೇ ನತು ತತ್ವತಃ ಇವ ಅಜಸ್ಯ ಆತ್ಮನಃ ಜನ್ಮ. ಯಾಕೆಂದರೆ ಆತ್ಮನು ಜನ್ಮರಹಿತನಾಗಿದ್ದಾನೆ, ಆತ್ಮ ಜನ್ಮರಹಿತನಾಗಿದ್ದಾನೆ. ಅದರ ಕೊನೆ ಶಬ್ದ ನೋಡ್ರಿ, ಆತ್ಮನಃ ಜನ್ಮ ಅಜಸ್ಯ. ಆತ್ಮನ ಜನ್ಮ ಜನ್ಮರಹಿತವಾದ ಆತ್ಮನ ಜನ್ಮ. ಭಾಷ್ಯ ಯಸ್ಯ ಪುನಃ ಪರಮಾರ್ಥ ಸತ್ ಅಜಂ ಆತ್ಮತತ್ವಂ ಜಗದ್ರೂಪೇಣ ಜಾಯತೆ ವಾದಿನಃ ನ ಹಿ ತಸ್ಯ ಅಜಂ ಜಾಯತೆ ಇತಿ ಶಕ್ಯಂ. ಶಕ್ಯಂ ಶಕ್ತ್ಯಂ ತಕಾರ ಇದೆಯಲ್ಲ, ಶಕ್ತ್ಯಂ ವಕ್ತುಂ ವಿರೋಧಾತ್. ಇನ್ನ ಇದು ನಮ್ಮ ಸಿದ್ಧಾಂತಪ್ಪ. ಇದನ್ನು ಬಿಟ್ಟುಕೊಟ್ಟು ಪುನಃ ಪರಮಾರ್ಥ ಸತ ಅಜಂ ಆತ್ಮತತ್ವ, ಯಾವುದು ಪಾರಮಾರ್ಥಿಕವಾಗಿ ಆತ್ಮ ಅನಿಸ್ಕೊಂಡಿದೆಯೋ, ಯಾವುದು ಜನ್ಮರಹಿತವಾದ ಆತ್ಮ ಅನಿಸ್ಕೊಂಡಿದೆಯೋ, ಅದು ಜಗತ್ ರೂಪೇಣ ಜಾಯತೆ ಇತಿ ಜಗತ್ತಿನ ರೂಪದಲ್ಲಿ ಹುಟ್ಟಿಕೊಂಡಿದೆ ಅಂತ ವಾದಿನಃ ನ ಹಿ ತಸ್ಯ ಅಜಂ ಜಾಯತೆ. ಈ ಪ್ರಕಾರವಾದ ಅವರ ವಾದಗಳು ಇಲ್ಲಿ ನಿಲ್ಲುವುದಿಲ್ಲ, ಅವರ ವಾದಗಳು ಇಲ್ಲಿ ಹೊಂದಿ ಬರುವುದಿಲ್ಲ, ಅದು ಯೋಗ್ಯ ಅಂತ ನಮಗೆ ಅನಿಸೋದಿಲ್ಲ. ಯಾಕೆ ಅಂತಂದರೆ ಅದನ್ನು ಹೇಳೇ ಬಿಡ್ತಾರವರು. ಇತಿ ಶಕ್ತಿಂ ವಕ್ತುಂ ವಿರೋಧಾತ, ಹೇಳಿಕೆಗಳು ವಿರೋಧವಾಗುತ್ತವೆ. ವಿರೋಧಾತ ಅಂದರೆ ಹೇಳಿಕೆಗಳು ವಿರೋಧವಾಗ್ತವೆ. ಒಂದು ಕಡೆ ನಾವು ಹೇಳ್ತೀವಿ ಸತ್ಯದಿಂದ ಜಗತ್ತು ಉಂಟಾಯಿತು ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಹೇಳ್ತೀವಿ ಉಂಟಾದಂಥ ಈ ಕಾರ್ಯ ಇದು ಉಂಟಾಗಿದೆ, ಆದರೆ ಸತ್ತು ಅದು ಯಾವ ವಿಕಾರ ಇಲ್ಲದೆ ಹಾಗೆ ಇದೆ. ಸತ್ತು ವಿಕಾರ ಇಲ್ಲದ ಹಾಗೆ ಇದ್ದಿದ್ದಾದರೆ ಹುಟ್ಟಿತು ಹೆಂಗೆ? ಸೊ ಜಿಜ್ಞಾಸ ಅನ್ನೋಂಥದ್ದೇನಿದೆ ಮುಗಿಸ್ಬೇಕಾಗಿದೆ. ಇದು ಮುಗಿಸ್ಬೇಕಾದ್ರೆ ಇದೊಂದನೇ ದಾರಿ ಏನದು? ಒಂದು ಜಾತಂ ಜಾಯತೆ ಅನ್ನೋದನ್ನು ಒಪ್ಕೋ. ಹುಟ್ಟಿದ್ದೆ ಮತ್ತೆ ಹುಟ್ಟುತ್ತದೆ, ಹುಟ್ಟಿದ್ದೆ ಮತ್ತೆ ಹುಟ್ಟುತ್ತದೆ, ಹುಟ್ಟಿದ್ದೆ ಮತ್ತೆ ಹುಟ್ಟುತ್ತದೆ ಅಂತ ಒಪ್ಕೋ. ಏ ಐ ಮೋಸ್ಟ್ ಇಲ್ಲಾಜಿಕಲ್ ಅಂತ ನಾನು. ಅದು ಹೆಂಗೆ ಒಪ್ಕೊಳ್ಳಿಕ್ಕಾಗ್ತದೆ? ನಮ್ಮ ಅನುಭವದಲ್ಲಿ ಹಂಗಿಲ್ಲ. ಹುಟ್ಟಿದ ಕೂಸು ಪುನಃ ಹುಟ್ಟುತ್ತದೇನಪ್ಪ? ಹೇ ಮತ್ತೆ ಮಜ ಕೇಳ್ರಿ, ಹುಟ್ಟಿದ ಕೂಸು ಪುನಃ ಹುಟ್ಟೋದಿಲ್ಲ, ಸತ್ತ ಮನುಷ್ಯ ಪುನಃ ಐ ಅದೊಂದು ಯಾಕೆ ಬಿಡಬೇಕು? ಕೊನೆ ವಿಕಾರ ಅದೊಂದು ಲೆಕ್ಕ ತೊಗೊಂಡು ಬಿಡೋಣ. ಹುಟ್ಟಿದ್ದು ಮತ್ತೆ ಹುಟ್ಟೋದಿಲ್ಲ, ಸತ್ತು ಸಾಯೋದು ಮತ್ತೆ ಸಾಯೋದಿಲ್ಲ ಅಂದ್ರೆ ಏನಾಯ್ತು? ಹುಟ್ಟು ಸಾವುಗಳು ಅನ್ನೋದು ಮಾಯಿಕ, ಬೇರೆ ನೀವು ಯಾವುದು ನೀವು ಸಿದ್ಧ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಮಾಯಾವೇ ಅಂತ ಮಾಯಾ ತತಃ ತಸ್ಯ ಅರ್ಥಾತ್ ಜಾತಂ ಜಾಯತೆ ಇತಿಹಾಪನ್ನಂ. ಆ ವಾದಿ ಇದ್ದಾನಲ್ಲ ಅವನ ಜೊತೆ ನೀವು ಹೂಗುಟ್ಕೋತ ಹೋದರೆ ಹುಟ್ಟಿದ್ದೆ ಮತ್ತೆ ಹುಟ್ಟುತ್ತದೆ, ಸತ್ತದ್ದೆ ಮತ್ತೆ ಸಾಯ್ತದೆ ಅನ್ನೋದಕ್ಕೆ ಅನ್ನೋ ಸಿದ್ಧಾಂತಕ್ಕೆ ನೀವು ಬಂದು ನಿಲ್ಬೇಕಾಗ್ತದೆ. ಹಾಂ, ತಸ್ಯ ತತಃ ಅರ್ಥಾತ್ ಅವನ ಹೇಳಿಕೆ ಅರ್ಥವೂ ಆಗಿರುವಾಗ ಏನು ಅರ್ಥ ತೋರಿಸ್ತದೆ? ಜಾತಂ ಜಾಯತೆ, ಹುಟ್ಟಿದ್ದೆ ಮತ್ತೆ ಹುಟ್ಟುತ್ತದೆ ಇತಿ ಆಪನ್ನಂ ಅನ್ನೋ ಸಿದ್ಧಾಂತಕ್ಕೆ ನೀವು ಬರಬೇಕಾಗ್ತದೆ. ಅವನು ಹೇಳ್ತಾ ಇರ್ತಾನೆ, ನೀವು ಕೂತನ್ನು ಕೇಳ್ತಾ ಇರ್ತೀರಿ, ನಡೋಣ ಚಪ್ಪಾಳೆ ತಟ್ತಾ ಇರ್ತೀರಿ, ಹ್ಞೂ ಅಂತಿರ್ತೀರಿ, ಗೋಣ ಹಾಕ್ತಿರ್ತೀರಿ, ಯಾರ್ಯಾರು ಏನೇನು ಮಾಡಿಕಿರ್ತಾರೋ ಅಂತ ಅವ್ರನ್ನ ನೋಡ್ತಿರ್ತೀರಿ. ಎಷ್ಟೋ ಜನ ನಗ್ತಾರೆ ಯಾಕೆ ಗೊತ್ತಾ? ಆ ಬಾಜನವ್ರು ನಗ್ತಿರ್ತಾನಂತ ನಗ್ತಾರೆ. ಅಲ್ಲಿ ನಗ್ಲಿಕ್ಕೇನಾದರೂ ಅಲ್ಲಿ ಅದ ಅನ್ನೋಂಥದ್ದು ವಿಷಯ ಈಸ್ ವೆರಿ ಡೌಟ್ಫುಲ್. ಅವನಿಗೆ ಸಂದೇಹ ಏನ 90% ಅವನಿಗೆ ಗೊತ್ತೇ ಇಲ್ಲ. ಅದಕ್ಕೆ ಯಾವಾಗಲೂ ನಾನು ನೋಡಿದ್ದೀನಿ, ಪ್ರತಿಯೊಬ್ಬರು ಇನ್ನೊಬ್ರು ಮುಖ ನೋಡ್ತಾರೆ. ಕೆಲವು ಮಂದಿ ಅಂತ ಹಿಂಗೆ ಹೊಡಿತಾರೆ, ತನಗೆಲ್ಲ ಪಾಪದ್ದು ಯಾವ್ದೋ ಕನಸು ಕಾಣ್ತದೆ. ಕ್ಲೀನ್ ಹೇಳಿಬಿಟ್ರು ಅವ್ರೀಗ. ಯಾಕೆಂದರೆ ಹುಟ್ಟು ಅನ್ನುವಂಥದ್ದು ಮಾಯಿಕ, ಇಲ್ಲದೆ ಹೋದರೆ ಜಾತ್ರಮಗಿ ಜಾಯತೆ ಅಂತ ಆಗ್ತದೆ, ಹುಟ್ಟಿದ್ದೆ ಮತ್ತು ಹುಟ್ಟುತ್ತದೆ ಅಂತ ಆಗ್ತದೆ. ಇತಿ ಆಪನ್ನಂ ಅನ್ನುವ ಈ ಸಿದ್ಧಾಂತವು ಪ್ರವೇಶವಾಗುತ್ತದೆ. ಆ ಸಿದ್ಧಾಂತ ಪ್ರವೇಶ ಆಗಬಾರದು ಅಂತಂದರೆ ಮಾಯಿಕ ಅಂತ ಒಪ್ಕೊಂಡ್ಬಿಡು. ಇವನು ಒಪ್ಪಿದ್ರೆ ಎಲ್ಲಿ ವೈಕುಂಠದ ಬಾಗಿಲ ಹಾಕಿಬಿಡ್ತಾರೋ ದೊಡ್ಡ ಚಿಂತೆ. ತಸ್ಮಾತ್ ಅಜಂ ಏಕಮೇವ ಆತ್ಮತತ್ವಂ ಇತಿ ಸಿದ್ಧಂ. ಆದ್ದರಿಂದ ಏನು ಸಿದ್ಧವಾಯ್ತು ಈಗ? ಏಕಮೇವ ಆತ್ಮತತ್ವಂ, ಜನ್ಮರಹಿತವಾದ ಆತ್ಮನು ಒಬ್ಬನೇ ಒಬ್ಬನು ಎಂದು ಸಿದ್ಧವಾಯಿತು. ಇತಿ ಸಿದ್ಧಂ. ಅಸತು ಮಾಯೆಯ ಜನ್ಮ ತತ್ವತೋ ನೈವ ಯುಜ್ಯತಿ, ವಂದ್ಯಾ ಪುತ್ರೋನ ತತ್ವೇನ ಮಾಯೆಯ ವಾಪಿ ಜಾಯತಿ. ಅಸತು ಮಾಯೆಯ ಜನ್ಮ ತತ್ವತೋ ನೈವ ಯುಜ್ಯತಿ, ವಂದ್ಯಾ ಪುತ್ರೋನ ತತ್ವೇನ ಮಾಯೆಯ ವಾಪಿ ಜಾಯತಿ. ಅಸತಃ ಈವರೆಗೂ ನಾವೇನು ಅಭ್ಯಾಸ ಮಾಡಿದ್ದು, ಸತಃ ಸತಃ ಮಾಯೆಯ ಜನ್ಮ, ಸತ್ತಿನಿಂದ ಜನ್ಮ ಆಗಿದ್ದೇ ಆಗಿದ್ದೇ ಆದರೆ ಅದು ಮಾಯಾ ಜನ್ಮ ಅಂತ ಯೋಜನೆ ಮಾತಾಡಿ. ಆದರೆ ಇದನ್ನು ನಾವು ಇನ್ನೂ ಮಾತಾಡಿಲ್ಲ. ಇನ್ನು ಅಸತಃ ಜಾಯತೆ ಜನ್ಮ ಅದು ಮಾತಾಡಿಲ್ಲ. ಅಸತ್ತಿನಿಂದ ಉಂಟಾಗಿದೆ ಈಗ ಹೇಳ್ತೇವೆ ಕೇಳು. ಸತ್ತಿನಿಂದ ಉಂಟಾಗಿಲ್ಲ, ಮಾಯವಿಂದ ಉಂಟಾಗಿದೆ. ಇಲ್ಲಿ ಇಲ್ಲಿ ಏನಾಗ್ತದೆ? ಅಸತ್ತಿನಿಂದ ಉಂಟಾಗಿಲ್ಲ, ಪಾರಮಾರ್ಥಿಕವಾಗಿ ಉಂಟಾಗಿಲ್ಲ, ಮಾಯಿಕವಾಗಿ ಉಂಟಾಗಿಲ್ಲ. ಅಲ್ಲಿ ಸತ್ತಿನಿಂದ ಉಂಟಾಗಿಲ್ಲ, ಮಾಯಿಕವಾಗಿ ಉಂಟಾಗಿದೆ. ವ್ಯತ್ಯಾಸ ಗುರುತು ಶ್ರೀ, ಎರಡು ಒಂದೊಂದು ಥರ ಕೇಳಿಸ್ದಂಗೆ ಕೇಳಿಸ್ತಾವ. ಅಸತ್ತಿನಿಂದ ತಾತ್ವಿಕವಾಗಿ ಉಂಟಾಗಿಲ್ಲ, ಮಾಯಿಕವಾಗಿ ಉಂಟಾಗಿದೆ. ಸತ್ತಿನಿಂದ ತಾತ್ವಿಕವಾಗಿ ಉಂಟಾಗಿಲ್ಲ, ಮಾಯಿಕವಾಗಿ ಉಂಟಾಗಿದೆ. ಎರಡನೇ ಭಾಗ ತಗೊಂಡು, ಅಸತಃ ಮಾಯೆಯ ಜನ್ಮ ತತ್ವತಃ ನೈವ ಯುಜ್ಯತೆ. ಮಾಯೆಯ ಜನ್ಮ ಅಸತಃ ತತ್ವತಃ ನೈವ ಯುಜ್ಯತೆ. ಮಾಯೆಯ ಜನ್ಮ ಅಸತಃ ಮಾಯೆಯ ಜನ್ಮ ನೈವ ಯುಜ್ಯತೆ ತತ್ವತಃ ಅಪಿ ನೈವ ಯುಜ್ಯತೆ. ಹಂಗೆ ಅಸತ್ತಿನಿಂದ ಮಾಯಾ ಜನ್ಮವೂ ಆಗಿಲ್ಲ, ತಾತ್ವಿಕವಾದ ಜನ್ಮವೂ ಆಗಿಲ್ಲ. ಅಸತ್ ಫಾದರ್ಗೆ ಎಷ್ಟು ಮಕ್ಕಳು? ಇಲ್ಲದೇ ಇರುವ ತಂದೆಗೆ ಎಷ್ಟು ಮಕ್ಕಳು? ಅರ್ಥ ಆಗಿಲ್ಲ. ತಂದೆಯೇ ಅಲ್ಲದವನಿಗೆ ಮಕ್ಕಳೆಷ್ಟು? ಅದು ಅರ್ಥ ಆಗಿಲ್ಲ. ಅವ ಇಲ್ಲೇ ಇಲ್ಲ ಅಂದ್ರೆ ಓಕೆ. ತತ್ವತಃ ನೈವ ಯುಜ್ಯತೆ, ಮಾಯಾಪಿ ನೈವ ಯುಜ್ಯತೆ. ಇಲ್ಲ ಸರ್, ಅವನು ತಂದೆ ಎಷ್ಟೇ ನಾನ್ ಎಕ್ಸಿಸ್ಟೆಂಟ್ ಆಗಿರ್ಬೋದು, ಆದರೆ ಮಾಯೆಯಿಂದ ಅವನಿಗೆ ಮಕ್ಕಳಾಗ್ತದೆ. ಆಗುದಿಲ್ಲ. ಮಾಯೆಯಿಂದ ಮಕ್ಕಳು ಆಗ್ತಾವೋ ಇಲ್ಲೋ ಅನ್ನೋದು ಸಿದ್ಧಾಂತ ನಂದಲ್ಲ, ಮಾಯೆಯಿಂದ ಅವನಿಗೆ ಮಕ್ಕಳಾಗೋದಿಲ್ಲ. ಯಾಕಿಲ್ಲ? ಅವ ಇಲ್ಲ. ಇದಕ್ಕಿಂತ ಇಂಥದಕ್ಕೆ ತಾತ್ವಿಕ ಅಂತ ಹೇಳ್ತಾರೆ. ಇನ್ನು ಮಾಯಿಕ ಇಲ್ಲ, ನಿಜವಾಗಿಯೂ ಅವನಿಗೆ ಮಕ್ಕಳಾಗೋ ಸಾಧ್ಯತೆ ಅಂತ ಇಲ್ಲ, ಆದರೆ ಮಾಯಿಕವಾಗಿ ಆಗ್ತಾರೆ, ಮಾಯಿಕವಾಗಿ ಸಾಧ್ಯ. ಅಲ್ಲಿಗೆ ಈ ಶ್ಲೋಕ ಕಳೆದ ಶ್ಲೋಕಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಹಾಂ, ನಾವು ತಿಳ್ಕೊಂಡ್ವಿ ನೀವು ನಿಬಿರು ನಿಬ್ರು ನಿಬ್ರು ಶಾಂಪಲ್ ತೊಗೊಂಡು ಬರ್ತೀರ ಅಂತ ಅಂದ್ಕೊಂಡು ರಾತ್ರೆಲ್ಲ ಮಳೆ ಆಗಿರೋದನ್ನು ನೋಡಿದ್ರೆ. ಹಾಂ, ನಿನ್ನೆ ಹಿಡಿದು ಸೊಳೆ ಅಂತೆ. ಮಾಯೆಯ ಚ ತತ್ವತಃ ನ ಜಾಯತೆ, ಮಾಯೆಯಿಂದಲೂ ಹುಟ್ಟುವ ಸಾಧ್ಯತೆ ಇಲ್ಲ, ತಾತ್ವಿಕವಾಗಿಯೂ ಹುಟ್ಟುವ ಸಾಧ್ಯತೆ ಇಲ್ಲ. ಯಾವುದಕ್ಕೆ? ಆಸಕ್ತಿ. ಕರೆಕ್ಟ್, ಆಸಕ್ತಿಗೆ ಮಾಯೆಯಿಂದಲೂ ಹುಟ್ಟಾಗುವುದಿಲ್ಲ ಮತ್ತು ತತ್ವದಿಂದಲೂ ಹುಟ್ಟಾಗುವುದಿಲ್ಲ. ಹೇಗಪ್ಪ ಅಂದರೆ, ಒಂದ್ಯಾ ಪುತ್ರ ನ ತತ್ವೇನ ಮಾಯೆಯ ವಾಪಿ ಜಾಯತೆ. ಬಂಜೆ ಮಗನ ಹುಟ್ಟು ಹೆಂಗೆ? ಬಂಜೆಯ ಮಗನ ಹುಟ್ಟು ಹೇಗೆ? ತತ್ವದಿಂದ ಸಾಧ್ಯವಿಲ್ಲ ಹೇಳ್ರಿ. ಯಾಕೆ? ಬಂಜೆ ಮಗ ಅಂತಂದ್ರೆ ನಾನ್ ಎಕ್ಸಿಸ್ಟೆಂಟ್ ಅಂತ ಅರ್ಥ. ಇಂಗ್ಲೀಷ್ನೊಳಗೆ ಹಟ್ಕುನ್ ಶಬ್ದ ಅಂತ ಹೇಳ್ತಾರೆ, ಅಂದರೆ ಪರ್ಫೆಕ್ಟ್ ವರ್ಡ್. ಅಸತ್ ಶಬ್ದಕ್ಕೆ ಕನ್ನಡದಲ್ಲಿ ಸುಳ್ಳು ಅಂತ, ವಿವರಣೆಯಲ್ಲಿ ಇಲ್ಲವಾದದ್ದು ಅಂತ ಅರ್ಥ. ಅಯ್ಯಪ್ಪ, ಅವೆಲ್ಲ ಬದಿಗೆ ಸರಿಸಿ ನಾನ್ ಎಕ್ಸಿಸ್ಟೆಂಟ್. ಹಾಂ, ಎಷ್ಟೋ ಸಲ ನೋಡಿದ್ದೀನಿ ಇಂಗ್ಲೀಷ್ ಶಬ್ದಗಳು ಎಷ್ಟು ನಿಶ್ಚಿತವಾದ ಅರ್ಥವನ್ನು ಮೂಡಿಸ್ತವೆ, ಅಷ್ಟು ನಿಶ್ಚಿತವಾದ ಅರ್ಥವನ್ನು ಸುಲಭವಾಗಿ ಮೂಡಿಸಲಿಕ್ಕೆ ಅಸಮರ್ಥವಾಗಿವೆ ಕನ್ನಡ ಶಬ್ದಗಳು ಕೆಲವು. ನಾನ್ ಎಕ್ಸಿಸ್ಟೆಂಟ್. ಸೊ ಹೂ ಇಸ್ ದಿಸ್ ವಂದ್ಯಾಪುತ್ರ? ನಾನ್ ಎಕ್ಸಿಸ್ಟೆಂಟ್ ವಂದ್ಯಾಪುತ್ರ ಅನ್ನಬಾರದು. ಏನಾಗ್ತದೆ ನಾನ್ ಎಕ್ಸಿಸ್ಟೆಂಟ್ ವಂದ್ಯಾಪುತ್ರ ಅಂದ್ರೆ? ಎಕ್ಸಿಸ್ಟೆಂಟ್ ವಂದ್ಯಾಪುತ್ರ ಅಂತ ಆಗ್ತದೆ ಅನ್ಬಾರ್ದಂಗೆ. ವಂದ್ಯಾಪುತ್ರ ಇಸ್ ಈಕ್ವಲ್ ಟು ನಾನ್ ಎಕ್ಸಿಸ್ಟೆಂಟ್. ಇನ್ನು ವಂದ್ಯಾಪುತ್ರ ನ ತತ್ವೇನ ಮಾಯಾವಾಪಿ ಜಾಯತೆ. ಹೇಗೋ ಹಾಗೆ ಉದಾಹರಣೆ 179 ಅಸದ್ವಾದಿನಾಂ ಅಸತಃ ಭಾವಸ್ಯ ಮಾಯಯಾ ತತ್ವತಃ ವಾ ನ ಕಥಂಚನ ಜನ್ಮಯುಜ್ಯತೆ ಅದೃಷ್ಟತ್ವಾತ್ ನ ಹಿ ವಂದ್ಯಾಪುತ್ರಃ ಮಾಯಾ ತತ್ವತೋ ವಾ. ಮಾಯಯ್ಯ ಏನದು? ಮಾಯಯ್ಯ ತತ್ವತೋ ವಾ ಜಾಯತೆ. ತಸ್ಮಾತ್ ಅತ್ರ ಅಸದ್ವಾದಃ ದೂರತ ಇವ ಅನುಪನ್ನಃ ಇತ್ಯರ್ಥಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜಯ ಶ್ರೀ ದಯಾನಂದ.